ಇದರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ಯಾವ್ರಿ. ನಾರಾಯಣಪ್ಪರೇ, ತಾವು ಈ ಮೆಕ್ಕೆಜೋಳನ ಬೆಳೆ ಬೆಳಿತೀನಿ ಅಂತ ಹೇಳಿದ್ರೆ ವರ್ಭೂಮಿ ಬೆಳಿತೀರೋ ಅಥವಾ ನೀರಾವರಿ ಬೆಳೆಗೆ ಏನಾದರೂ ಬೆಳಿತೀರ? ಪಂಪ್ಸೆಟ್ ನೀರಾವರಿ, ಅದಕ್ಕೆ ತಿಂಗಳಿಗೆ ತಿಂಗಳಿಗೆ ಬಂದು ಬಿಡ್ತಾವ್ರಿ. ಆಮೇಲೆ ಬೇಸು ಎಕರೆ 30-35 ಬೆಳಿತೀವ್ರಿ. ಆಮೇಲೆ ಇದ್ರ ಮೇಲೆ ನಮಗೆ ಸ್ವಲ್ಪ ಚೆನ್ನಾಗಿ ಬರ್ತಾವ, ಒಂದೆರಡು ಕೈ ಕೊಡ್ತಾವ, ಒಂದೆರಡು ರೋಗ ಬೀಳ್ತಾವ. ಆಮೇಲೆ ಮಡಿಮಡಿಸಿ ಮತ್ತೆ 2 ಸಲ ಕಟ್ಟಿವಿ ರೀ. ಆಮೇಲೆ ಮತ್ತೆ ಬೆಳೆದ್ವಿ, ಹರಬೇಕು, ಸಾಲ ಬಿಡ್ಬೇಕು, ಎಲ್ಲ ಇದರಿಂದ ನಮಗೆ ಇದು ಮಾಡಕತ್ತೀವಿ ರೀ. ನಾರಾಯಣಪುರ ತಮ್ಮ ತಂದೆಯವ್ರ ಕಾಲದಿಂದಲೇ ಇರುವಂಥ ಭೂಮಿನ ಅಥವಾ ಇತ್ತೀಚೆಗೆ ಏನಾದರೂ ತಾವು ಭೂಮಿನ ತಗೊಂಡ್ರ? ಇಲ್ಲರೀ ಸರ್, ಈ ನೋಡೋಂತರಲ್ಲೇ ನಾವು ಮಾಡಕತ್ತಿ. ತಂದೆ ಆದ್ರೆ ಏನು ಭೂಮಿ ಇಲ್ಲ, ನಾವು ನೋಡೋಂತರಲ್ಲೇ ಮಾಡಿ ನೋಡೋಂತರಲ್ಲಿಂದ ಬೆಳೆಯಕತ್ತೀವಿ. ಆಮೇಲೆ ನೆಲ್ಲು ಭತ್ತ ಎಲ್ಲ ಬೆಳಿತೀವಿ. ಆಮೇಲೆ ಎಲ್ಲ ಇದು ಭಾಳ ತೋಟಗಳು ಮಾಡಿವ್ರಿ, ಎಲ್ಲ ಅನುಕೂಲ ಮಾಡಿಕೊಂಡು ಮಾಡಿಕೊಂಡು ಹೋಗ್ತೀವಿ. ಖರ್ಚು ಭಾಳ ಬರ್ತಾವ. ನಾವು 6 ತಿಂಗಳಿಗೆ ನೆಲ್ಲು ಬರ್ತಾವ, 5 ತಿಂಗಳಿಗೆ ಮೆಕ್ಕೆಜೋಳ ಬರ್ತಾವ್ರಿ, 1 ವರ್ಷಕ್ಕೆ ತೋಟಗಳು ಬರ್ತಾವ. ನಾರಾಯಣಪ್ಪರ, ಈ ಇತ್ತಿತ್ತಲಾಗಿ ಕೃಷಿ ಕಡೆಗೆ ಬಂದಿವೆ ಅಂತ ಹೇಳಿದ್ರೆ ಮೊದಲೆಲ್ಲ ಏನು ಮಾಡ್ತಾ ಇದ್ದಾರೆ ತಮ್ಮ ತಂದೆಯವ್ರ ಕಾಲದಲ್ಲಿ? ಅವ್ರ ತಂದೆಯವರು ನಾವು ಅವರು ಸೀರೆ ಬಟ್ಟೆಗಳು ನೇತಿದ್ರಿ. ಅವ್ರ ಕಾಲಕ್ಕೆ ನಾವು ಒಕ್ಕಲುದಾನ ಮಾಡಕತ್ತೀವಿ ರೀ. ಈಗ ಅವ್ರು ಹೋದಾಗಿದ್ದು ನಾವೆಲ್ಲ ಅವರು ಬಟ್ಟೆಗಳು ಇದು ಮಾರೋದು ಅದು ಮಾರದ್ರು. ಈಗ ನಾವೆಲ್ಲ ಒಕ್ಕಲುದಾನ ಮಾಡಿ ಭೂಮಿ ಮಾಡಕತ್ತೀವಿ ಬೇರೆಯವರು, ಅದರಿಂದ ನಾವು ಇದು ಮಾಡಕತ್ತೀವಿ ಸರ್. ನಿಮಗೆ ಭೂಮಿ ಇಲ್ಲದೆ ಇದ್ರು ಕೂಡ ಇನ್ನೊಬ್ಬರು ಹೊಲನ ಇನ್ನೊಬ್ಬರು ಗದ್ದೆನ ಗುತ್ತಿಗೆ ಆಧಾರದ ಮೇಲೆ ಮಾಡ್ತೀವಿ ಅಂದರೆ ಯಾಕೆ ಅಷ್ಟೊಂದು ಕೃಷಿ ಮೇಲೆ ಪ್ರೀತಿನ ಅಥವಾ ಈ ಕಸು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಅಂತ? ಇಲ್ಲ ಸರ್, ಇದರಿಂದ ನಾವು ಭೂಮಿ ಇಲ್ಲ ಮಾಡ್ಕೊಂಡು ಅವತ್ತು ಬೇರೆ ಕೆಲಸ ಏನಿಲ್ಲ. ಬೇರೆ ಭೂಮಿ ಮಾಡ್ಕೊಂಡು ಗುತ್ತಿಗೆ ಮಾಡ್ಕೊಂಡು ವರ್ಷದಲ್ಲ 6 ತಿಂಗಳಿಗೆ 1 12 ತಿಂಗಳಿಗೆ 1 ಬರ್ತಾರೆ. ಇದರಿಂದ ನಾವು ಉದ್ಯಮ ಮಾಡ್ಕೊಂಡು ನಾವು ಬೆಳಿತೀವ್ರಿ ಸರ್. ಈ ಮೆಕ್ಕೆಜೋಳ ಬೆಳೆ ಬೆಳಿತೀನಿ ಅಂತ ಹೇಳಿದ್ರೆ ಮೆಕ್ಕೆಜೋಳ ಬೆಳೆನ ಬೆಳಿಬೇಕಾದ್ರೆ ಭೂಮಿನ ಹೇಗೆ ಅದ ಮಾಡ್ಕೊಳ್ತೀರಿ, ಹೇಗೆ ಅಲ್ಲಿ ಬಿತ್ತನೆ ಕ್ರಮ ಇದನ್ನೆಲ್ಲ ಅನುಸರಿಸ್ತಾರೆ? ಮಡಿಕೆ ಹೊಡಿತೀರಿ, ಮಡಿಕೆ ಹೊಡೆದ ಮೇಲೆ ಕುಂಟೆ ಹರಗಬೇಕು, ಕುಂಟೆ ಹರಿದ ಮೇಲೆ ಸಾಲ ಬಿಟ್ಟು ಅಲ್ಲಿ ಹೆಣ್ಮಕ್ಕಳಿಂದ ಬೀಜ ಇಳಿಸ್ತೀವಿ. ಇಳಿಸಿದ ಮೇಲೆ ಆಮೇಲೆ ಮತ್ತೆ ನೀರು ಕಟ್ಟಿ ಅದಕ್ಕೆ ಮತ್ತೆ ಎಣ್ಣೆ ಹೊಡಿಬೇಕು ರೀ. 3 ದಿವಸ ಎಣ್ಣೆ ಹೊಡೆದು ಆಮೇಲೆ ನೀರು ಹಚ್ಕೊಂತ ಆಮೇಲೆ ಕಾತಕ್ಕಂತ ಮತ್ತೆ ಬೋದ್ ಹೊಡಿಬೇಕು ರೀ. ಆಮೇಲೆ ಸತುವು ಮಾಡ್ಬೇಕು ರೀ, ತೆನೆ ಕೂಡ ಮುರಿಬೇಕು, ಆಮೇಲೆ ಚಿನ್ನ ಕೂಡ ಆಡ್ಬೇಕು ರೀ. ಅದರಿಂದ ನಮಗೆ ಭಾಳ ಇದೈತೆ ರೀ, ಭಾಳ ಇದೈತೆ. ಹಾಗೇನೆ ಈ ಮೆಕ್ಕೆಜೋಳದ ಬೆಳೆ ಜೊತೆಗೆ ಈ ಭತ್ತನ ಕೂಡ ನೆಲ್ಲನ್ನು ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಈ ನೆಲ್ಲನ್ನು ಬೆಳಿಬೇಕಾದ್ರೆ ಗದ್ದೆನ ಹೇಗೆ ಸಜ್ಜು ಮಾಡ್ಕೊಳ್ಬೇಕು, ಹೇಗೆ ಅಲ್ಲಿ ತಿರು ಹೊಡಿಯೋದಾಗಲಿ ಕೆಸರು ಮಾಡೋದಾಗಲಿ ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಟ್ಯಾಕ್ಟ್ರಿ ಮೊದಲು ಇದು ಮಾಡಿಸ್ತೀವಿ, ಆಮೇಲೆ ಹೊಡೆದ್ಮೇಲೆ ಆಮೇಲೆ ನಾವು ಮನ ಕಟ್ಟಿ ಸಾಫ್ ಮಾಡ್ತೀವಿ. ಹೆಣ್ಮಕ್ಕಳಿಂದ ಭತ್ತ ನೆಗ್ಸುತ್ತೀವಿ, ಸಸಿ ಫಸ್ಟಿಗೆ ಹಾಕಿ 1 ತಿಂಗಳೊಳಗ ಬೆಳಿತೀವಿ ರೀ. ಹೆಣ್ಮಕ್ಕಳಿಂದ ಇದು ಮಾಡ್ಕೊಂಡು ನಾವು ಬೆಳ್ಕೊಂಡು ಇದು ಮಾಡ್ಕೊಳ್ಬೋದು ಸರ್. ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಸಸಿ ಮಾಡ್ಕೊಳ್ಳೋದನ್ನ ಅಗಿ ಮಾಡ್ಕೊಳ್ಳೋದನ್ನ ಹೇಗೆ ಇದು ಮಾಡ್ತೀರಿ? ಅಗಿ ಚೆಲ್ಲೋದು ಅದನ್ನ ನೆನೆ ಹಾಕ್ಬೇಕು ರೀ. ನೆನೆ ಹಾಕಿ ಮೇಲೆ ಮುಚ್ಚಿದ್ವಿ, ಮುಚ್ಚಿದ ಮೇಲೆ ಆಮೇಲೆ ಸಸಿ ನಾಟಿ ಬಂದಮೇಲೆ ಉಗ್ಗಿ 1.5 ತಿಂಗಳ ಗದ್ದೆ ಅವ ನಾಟಿಗೆ ಬಂದಮೇಲೆ ಹಚ್ಚುತ್ತವ್ರಿ. ಅವಾಗ ಈ ಸಸಿ ಹಚ್ಚೋದನ್ನ ಹೇಗೆ ನಿರ್ವಹಿಸ್ತೀರಿ? 1 ಎಕರೆಗೆ ಸರಾಸರಿಯಾಗಿ ಎಷ್ಟು ತೂಕದ ಬೀಜದ ಸಸಿ ಬೇಕಾಗುತ್ತೆ? 30-50 ಕೆಜಿ ಹೋಗ್ತವ್ರಿ ನಾಟಿಗೆ. 1.5 ಎಕರೆಗೆ 25 ಕೆಜಿ 30 ಕೆಜಿ ಹೋಗ್ತವ್ರಿ. ಆಮೇಲೆ ನಾವು ಬಂದ ಮೇಲೆ ನಾವು ಗದ್ದೆ ಪ್ರೇ ಅಂತ ಮಾಡಕತ್ತೀವಿ ರೀ. ಗದ್ದೆ ಹಚ್ಚೋದ್ರಿ 1.5 ತಿಂಗಳು 2 ತಿಂಗಳಾಗ ಹಚ್ಚಿಬಿಡ್ತೀವಿ. ಒಳಗೆ ಅಷ್ಟೇ ಒಳಗೆ ತಿಂಗಳೊಳಗೆ ಸತ್ತು ಉಗ್ಗೋದು ಮತ್ತು ಒಟ್ಟು 1.5 ತಿಂಗಳಾಗಿ ಸತ್ತು ಎಲ್ಲ ಮುಗಿಸಿ ಇದು ಮಾಡ್ಬೇಕು. ಎಣ್ಣೆ ಒಳ್ಳೆಯದು ಭಾಳ ತೊಂದರೆ ಮಾಡಿ ಕಂಡ ಮಾಡ್ಕೊಳ್ತೀವಿ. ಈ ನಾಟಿ ಮಾಡಿದ ದಿನದಿಂದ ಎಷ್ಟು ದಿನ ಆದ ನಂತರ ಈ ಭೂಮಿಯಲ್ಲಿ ಭತ್ತದ ಪೈರು ತನ್ನ ಸ್ವಂತ ಬೇರು ಬಿಟ್ಟು ಗಟ್ಟಿಯಾಗಿ ಸದೃಢವಾಗಿ ಬೆಳೀತದೆ? ಆದರೆ ಮತ್ತೆ ಸದ್ದು ಇದು ಮಾಡಕ್ಕೋತೀರಿ. 4 ತಿಂಗಳಿಗೆ ಬರ್ತವ್ರಿ ಅವು ನಾಟಿ ಮಾಡಿದ್ಮೇಲೆ. 4-5 ತಿಂಗಳಾಗ ಗದ್ದೆ ನೀರು ಇದು ಮಾಡ್ಕೊಂಡು ನಾಟಿ 5 ತಿಂಗಳಾಗ ನಾವು ಗದ್ದೆ ಇದು ಮಕ್ಕೊಂಬ್ತೀವಿ. ಸತ್ಯನಾರಾಯಣಪುರ, ಯಾವುದೇ ಒಂದು ಬೆಳೆ ಅಂದ್ಕೊಳ್ಳೋಣ ರೋಗಗಳು ಕಳೆ ನಿರ್ವಹಣೆ ಇವು ಭಾಳ ಮುಖ್ಯವಾಗಿರ್ತವೆ, ಅದನ್ನು ತಾವು ಹೇಗೆ ಮಾಡ್ತೀರಿ? ಏನ್ರಿ ಮತ್ತೆ ನೀರು ಬೀಳೋದು ಮತ್ತು ಕಾಯಿ ತೆಗೆಯೋದು ಗೊಬ್ಬರ ಉಗ್ಗೋದು ಆಮೇಲೆ ಸತು ಇದು ಮಾಡೋದು ಆಮೇಲೆ ಇದು ಎಣ್ಣೆ ಬೆಳೆಯೋದು ತಿಂಗಳ ಎಣ್ಣೆ ಬಿಡ್ಬೇಕು ರೀ. ಭಾಳ ಇದು ಮಾಡ್ಕೊಂಡು ಹೋಗ್ತೀವಿ ರೀ. ಸಹಜವಾಗಿ ರೋಗಗಳು ಕೀಟಗಳು ಅಂತ ಬಂದಾಗ ಏನು ಮಾಡ್ತೀರಿ? ಎಣ್ಣೆ ತಂದು ಹೊಡಿಬೇಕು ರೀ, ಪಟನಾಸ ಮತ್ತು ಆಮೇಲೆ ನವಗ್ರ ಅವುದನ್ನು ತಂದು ಎಣ್ಣೆ ಹೊಡಿಬೇಕು ರೀ. ತಿಂಗಳ 3 ತಿಂಗಳಿಗೆ 3 ತಿಂಗಳೊಳಗೆ ಮುಗಿಸ್ಬೇಕು ರೀ. ಆಮೇಲೆ ಬಂದಮೇಲೆ ನೀರು ತಪ್ಪಿಸಿ ಗದ್ದೆ ಕೊಯ್ಕೊಂಡು ಮಡ್ಕೋಬೇಕು ರೀ ನಾವು. ಆಮೇಲೆ ಇಂಥ ರೋಗ ಬಂದಿದೆ, ಈ ರೋಗಕ್ಕೆ ಇದೇ ಔಷಧ ಹೊಡಿಬೇಕು ಅನ್ನೋದು ಹೆಂಗೆ ಗೊತ್ತು ಮಾಡ್ಕೊಳ್ತಿರ್ತಾವೆ? ಇದೇ ಔಷಧ ಮತ್ತು ಯಾವುದನ್ನು ಅವರು ಗರಂ ಪಂಚಾಯತ್ ಗರಂ ಯಾರು ಕೇಳ್ಕೊಂಡು ಅದನ್ನು ತಗೊಂಡು ನಾವು ಅಂಗಡಿ ಹೋಗಿ ಎಣ್ಣೆ ತಗೊಂಬಂದು ಹೊಡಿಬೇಕು ರೀ ಸರ್. 1 ಎಕರೆಗೆ 10 ಟ್ಯಾಂಕಿ 9 ಟ್ಯಾಂಕಿ ನಾವು ಹೊಡ್ಕೊಂಡು ಬೆಳೆ ಬೇಕಂತ ಇದು ಮಾಡ್ತೀವಿ ಸರ್. ಈ ನೆಲ್ಲಿನ ಜೊತೆಗೆ ಈ ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳಿತೀವಿ ಅಂತ ಹೇಳಿದ್ರೆ, ಅಂದ್ರೆ ತೋಟ ಕೂಡ ಮಾಡ್ತೀವಿ ಅಂದ್ರೆ ತೋಟದಲ್ಲಿ ಏನೇನು ಬೆಳೆ ಬೆಳಿತಿರ್ತಾವ? ಇದು ಬಾಳೆ ಬೆಳಿತೀರಿ, ಮತ್ತೆ ಆಮೇಲೆ ಅದ್ರ ಏನು ಅದೇ ತೋಟದೊಳಗೆ ಟಮಾಟಿ ಇಡ್ಬೋದು, ನಾವು ಬದನೆ ಗಿಡ ಬೆಕ್ಕಬೋದ್ರಿ, ಆಮೇಲೆ ಉಳ್ಳಾಗಡ್ಡಿ ಇಟ್ಕೊಂಡು ಅದ್ರಾಗ ಮಡಿಕೊಂಡು ಮರಿಕೋಬೇಕು ಬರ್ತೀರಿ. ಮತ್ತೆ ತೋಟ ಬೆಳೆದ ಉಳ್ಳಾಗಡ್ಡಿ ಬೆಳಿತೀವ್ರಿ, ಆಮೇಲೆ ಬದನೆ ಗಿಡ ಬೆಳೆಸ್ಕೋಬೋದು, ನಾವು ಏನಾದರೂ ಒಂದು ಮರಿಕೊಂಡು ಅದ್ರೊಳಗೆ ತಕ್ಕಬೇಕು ಬರ್ತೀರಿ. ಈ ಟೊಮೆಟೊ ಬೆಳೆನ ಬೆಳಿತೀವಿ ಅಂದರೆ ಟೊಮೆಟೊ ಬೆಳೆನ ಹೇಗೆ ಸಸಿ ಹಚ್ಕೊಳ್ತೀರಿ, ಹೇಗೆ ಅದನ್ನು ಬೆಳೆಯುವಂಥ ಒಂದು ಕ್ರಮ ಹೇಳಿ? ಸಸಿ ಹಚ್ಚಬೇಕ್ರಿ, ತಂದು ಸಸಿ ತಂದು ಹಚ್ಕೊಂಡು ನಾಟಿ ಮಾಡಿಕೊಂಡು ಬೆಲ್ಲ ಸತು ಹಾಕುವಾಗ ಅದಕ್ಕೆ ಟೈಮ್ ಹಾಕುವಾಗ ಕತ್ತಿಗಬೇಕು ಎಣ್ಣೆ, ಅದು ಕೂಡ ಎಣ್ಣೆ ಹಿಡಬೇಕು ರೀ, ಅದನ್ನು ಮಾರಾಟ ಮಡಿಕೆ ಮಾಡ್ತೀವಿ. ಒಯ್ಯಿ ಕಂಪ್ಲೇಕಲ್ಲ ಪುಟ್ಟಿ 50 ಕೆಜಿ 60 ಕೆಜಿ ಬರ್ತಾವೆ, ಆಮೇಲೆ 120 130 ಒಂದು ಪುಟ್ಟಿ ತಮ್ಮತರ ಕಂಪ್ಲಿ ಎಲ್ಲ ಓದ್ತೀವಿ ರೀ. ಸಾಮಾನ್ಯವಾಗಿ ಟೊಮೆಟೊ ಸಸಿನ ನೀವೇ ಮಾಡ್ಕೊಳ್ತೀರ ಅಥವಾ ಎಲ್ಲಾರ್ದಾರು ಸಸಿ ಮಾಡಿರೋ ಹತ್ರ ತಂದ್ಕೊಳ್ತೀರ ಹಿಂಗೆ ಮಡಿಸಿ ಮಾಡಿ? ಇಲ್ರಿ, ಅಲ್ಲಿ ಬೀಜ ಹಾಕಿದ ಸಸಿ ತಂದು ನಾವು ನಾಟಿ ಹಚ್ತೀವಿ ತೋಟಗಳಾಗ, ಅವರು ತಂದು ಬೆಳೆಸಿರ್ತಾರೆ, ನಾವು ತಂದು ನಾಟಿ ಮಾಡ್ಕೊಂಡು ನಾವು ಬೇಕಂತೀವಿ ಅಲ್ಲಿಂದ ನಮಗೆ ಇದು ಮಾಡ್ತಾರೆ. ಈ ಟೊಮೆಟೊ ಸಸಿ ನಾಟಿ ಮಾಡಿದ್ದಿನ ಎಷ್ಟು ದಿನ ಆದ ನಂತರ ಟೊಮೆಟೊ ಕಾಯಿ ಹಣ್ಣು ಬಿಡ್ಲಿಕ್ಕೆ ಶುರು ಮಾಡೋದು? 2 ತಿಂಗಳ ಸ್ಟಾರ್ಟಿಂಗ್ ಆದವ್ರಿ, 2 ತಿಂಗಳಿಂದ ಅವು ಕಾಯಿ ಬಿಡೋಕೆ ಶುರು ಮಾಡ್ತಾರೆ. 3 ತಿಂಗಳೊಳಗ ಹಣ್ಣು ಕಾಯಿ ಬಿಡ್ತಾರೆ, 3 ತಿಂಗಳ ಅರ್ಧ ನಾವು ಮಾರಾಟ ಮಾಡ್ಬೇಕ್ರಿ. ಯಾವ ವರ್ಷ ತಮಗೆ ಒಂದು ಒಳ್ಳೆ ಬೆಲೆ ಸಿಕ್ಕಿತ್ತು ಟೊಮೆಟೊ ಮಾರಾಟದಿಂದ? ಚೆನ್ನಾಗಿ ಸಿಗ್ತಾರೆ, 3 ತಿಂಗಳ ಎಣ್ಣೆ ಹೊಡ್ಕೊಂಡು ಬೇಸ್ ಚೆನ್ನಾಗಿ ಮಾಡ್ಕೊಂಡು 3 ಮೂರು ತಮಾಟೆಗಳು ಚೆನ್ನಾಗಿ ಸಿಕ್ಕತ್ತಾರೆ. ಆಮೇಲೆ ಒಂದು 2 ಎಕರೆ ಮಿಷಿನ್ ಇಟ್ಟಿದ್ವಿ, ಮಿಷಿನ್ಗಳು ಚೆನ್ನಾಗಿ ಬೆಳ್ಕೊಂಡ್ವಿ, ಅದರಿಂದ ನಮಗೆ ಭಾಳ ಇದಾಗತ್ತೆ. ಈ ಮೆಣಸಿನ ಒಂದು ತೋಟದ ಬಗ್ಗೆ ಹೇಳಿ, ಯಾವಾಗ ಈ ಮೆಣಸಿನ ತೋಟದ ನಿರ್ವಹಣೆ ಹೇಗೆ ಮಾಡ್ತೀರಿ, ಹೇಗೆ ಭೂಮಿಯನ್ನು ಸಜ್ಜು ಮಾಡ್ಕೊಳ್ತೀರಿ? ಅಲ್ಲಿ ಮಡಿಕೆ ಹೊಡೆದು ಬೋದು ಮಾಡಿಟ್ಟು ಬೀಜ ನಾಟಿ ಮಾಡ್ತಾರೆ, ಬೀಜ ನಾಟಿ ಮೇಲೆ ಆಮೇಲೆ ನೀರು ಮಾಡ್ಬೇಕ್ರಿ, ನೀರು ಮಾಡಿದ್ಮೇಲೆ ಇದು ಮೊದಲು ಇದು ಮಡ್ಕೊಂಡು ಹೋಗ್ತಾರೆ ನಾವು. ಈ ನಾಟಿ ಮಾಡುವಂಥ ಒಂದು ವಿಧಾನ, ಮೆಣಸಿನ ಸಸಿ ನಾಟಿ ಮಾಡೋದು, ಹೇಗೆ ಅದನ್ನು ನೀರು ಹಾಯಿಸೋದು, ಇದನ್ನೆಲ್ಲ ಹೇಳಿ. ಪಂಪ್ ಸೆಟ್ ನೀರಲ್ಲೇ ಕಾಲೇ ಕಟ್ಟೋಗ್ತಾರೆ, ಬೋದು ಮಾಡಿ ಕಾಲೇ ಎಲ್ಲಿಂದ ಕಟ್ಕೊಂಡು ಮಾಡ್ಕೊಂಡು ಹೋಗ್ಕೋರಿ. ಬೀಜ ತಗೊಂಬರ್ತಾರೆ, 300 ರೂಪಾಯಿ 400 ರೂಪಾಯಿ ಕೆಜಿ ಸಿಗ್ತಾರೆ, ಒಂದು ಕೆಜಿ ಒಂದು ತಂದು ನಾಟಿ ಮಾಡ್ತಾರೆ. ನಾಟಿ ಮೇಲೆ ಆಮೇಲೆ ಅವು ಅರಗದು ಮತ್ತೆಲ್ಲ ಬೆಳ್ಕೊಂಡು ಇದು ಮಾಡ್ತಾರೆ. ನರಣಪ್ಪರ, ಈ ಮೆಣಸಿನ ಸಸಿ ನಾಟಿ ಮಾಡಿದಿಂದ ದಿನದಿಂದ ಹಿಡಿದು ಎಷ್ಟು ದಿನ ಆದ ನಂತರ ಈ ಕಾಯಿ ಬಿಡೋದು, ಹೂ ಬಿಡೋದು ಶುರು ಮಾಡೋದು? ಕಾಯಿ ಬಿಡಲು 2 ತಿಂಗಳಿಂದ ಸ್ಟಾರ್ಟಿಂಗ್ ಆಗ್ತಾರೆ, 2 ತಿಂಗಳಿಂದ ಸಣ್ಣ ಹೂವು ಮಗ್ಗೆ ಆಗಿದ್ಮೇಲೆ ಆಮೇಲೆ 3 ತಿಂಗಳು 4 ತಿಂಗಳಿಂದ 5 ತಿಂಗಳಾಗ ನಾವು ಬಿಡಿಸ್ಕೋಬೇಕು, ರೆಡಿ ಮಾಡ್ಕೊಂಬತ್ತಾರೆ. 5 ತಿಂಗಳಾಗಲ್ಲ ಮೆಷಿನ್ ಗಿಡ ಬಿಡಿಸ್ಕೊಂಬಕ್ಕ ಇದು ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಸಾರಿ ನಾಟಿ ಮಾಡಿದಂಥ ಒಂದು ಸಸಿ ಇದರಿಂದ ಎಷ್ಟು ತೂಕದ ಕಾಯಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು? ಕಾಯಿ ಚೆನ್ನಾಗಿ ಬರ್ತವೆ ರೀ, ಕಿಂಟಾಲು ಮತ್ತು ಆಮೇಲೆ ಬೇಸ್ ನಾವು ಹೆಂಗೆ ಎಣ್ಣೆ ಹೊಡೆದು ಇದು ಮಾಡ್ಕೊಂತೀವಿ, ಎಣ್ಣೆ ಹೊಡೆದಂಗೆಲ್ಲ ಭಾಳ ಇದಾಗ್ತವ್ರಿ, ಭಾಳ ಮಡ್ಕೊಂಡು ಹೋಗ್ತವ್ರಿ. ವರ್ಷ 6 ತಿಂಗಳಿಗೆಲ್ಲ ಕ್ಲೋಸ್ ಆಗಿಬಿಡ್ತಾರೆ, 6 ತಿಂಗಳಿಗೆಲ್ಲ ಒಂದಿಟ್ಟು ಬಿಡಿಸೋದು ಮಾಡೋದು, ಒಂದು 8-9 ತಿಂಗಳು ಬರ್ತವ್ರಿ ಅವಕ್ಕೆ ಮಿಷಿನ್ ಗಿಡ. ಹಸಿಮೆಣಸಿನಕಾಯಿ ಬಿಡಿಸ್ತೀರಾ ಅಥವಾ ಒಣಕಾಯಿ ಆಗೋ ತನಕ ಗಿಡದಲ್ಲೇ ಬಿಟ್ಟು ಒಣ ಮೆಣಸಿನಕಾಯಿ ಮಾರಾಟ ಮಾಡ್ತೀರಾ ಹೇಗೆ? ಒಣ ಮೆಣಸಿನಕಾಯಿ ಮಾರಾಟ ಮಾಡ್ತಾರೆ, ಮಾರಾಟ ಮಾಡ್ಕೊಂಡು ಅರ್ದು ಎಲ್ಲ ಇದು ಮಾಡ್ಕೊಂಡು ಒಂದು ಬ್ಯಾಡಿಗೆ ಅಂತ ಐತಾರೆ ಅಲ್ಲಿಗೆ ಹಾಕಿ ನಾವು ಮಾರ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಎಷ್ಟು ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು ಈ ಒಂದು ಮೆಣಸಿನ ತೋಟದಿಂದ? ಮೆಣಸಿನ ಗಿಡದ್ರೆ ಒಂದು ತಡು ಲಾಸ್ ಆಗ್ತಾ, ಒಂದು ತಡು ಲಾಭ ಆತಾರೆ, ಒಂದು ತಡು ಬೆಳೆದ್ರೆ ಎಕರೆಗೆ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಸಿಗ್ತಾವೆ, ಇಲ್ಲ ಲಾಸ್ ಆತಾವ ಮತ್ತು ಆಮೇಲೆ ಇದ್ರ ಲಾಭ ಕೊಡ್ತತ್ರಿ, ಒಂದು ತಡು ಉಳುಕ್ ಬಿಡ್ತಾವ ಭಾಳ, ಅದರಿಂದ ನಮಗೆ ತೊಂದರೆ ಇದು ಮಾಡಿ ಬೆಳೆಸ್ಬೇಕು ಅಂತ್ರಿ. ಸತ್ಯನಾರಾಯಣಪ್ಪರೆ, ಅದೆಷ್ಟೋ ವರ್ಷಗಳಿಂದ ತಾವು ಈ ವ್ಯವಸಾಯವನ್ನು ಮಾಡ್ತಾ ಬಂದಿದ್ದೀರಿ, ಇಷ್ಟು ವರ್ಷಗಳ ಒಂದು ಅನುಭವದಲ್ಲಿ ಯಾವ ವರ್ಷ ಒಂದು ಒಳ್ಳೆ ಇಳುವರಿ ಒಳ್ಳೆಯ ಒಂದು ಆದಾಯ ಬಂದಿತ್ತು? ನಮಗೆ ಇದ್ರೆ ಮಿಷಿನ್ ಗಿಡ ನೆಲ್ಲಿಂದು ಮತ್ತು ಮೆಕ್ಕೆಜೋಳದ ಆದಾಯ ಭೇಷ ಬಂದತ್ರಿ ನಮಗೆ, ಅದರಿಂದ ಒಂದಿಷ್ಟು ಇದಾಯ್ತು. ಬಾಳೆ ತೋಟ ಎಲ್ಲ ಬೆಳಿತೀವಿ ಅದರಿಂದ. ಈ ಬಾಳೆ ತೋಟ ಕೂಡ ನಿರ್ವಹಣೆ ಮಾಡ್ತೀನಿ ಅಂದರೆ ಹೇಗೆ ಈ ಬಾಳೆ ತೋಟವನ್ನು ಮಾಡ್ತೀರಿ, ಯಾವಾಗ ಈ ಅಗಿಗಳನ್ನು ನಾಟಿ ಮಾಡ್ತೀರಿ ಹೇಗಂತ? ನಾಟಿ ತಂದು ಗಡ್ಡೆ ಸಸಿ ತಂದು ಇಡ್ಬೇಕ್ರಿ, ಸಸಿ ತಂದು ಗಡ್ಡೆ ಇಟ್ಟು ಆಮೇಲೆ ಇದು ಮಡ್ಕೊಂಡು ಕೆಡು ಕಡಿಯೋದು, ಆಮೇಲೆ ಸರಿ ಮುಚ್ಚೋದು, ಆಮೇಲೆ ಇದು ಮಾಡೋದು, 12 ತಿಂಗಳಿಗೆ ಅವು ಕಟ್ಟಡ ಮಾಡ್ತಾರೆ. ಈ ಬಾಳೆ ತೋಟ ಅಗಿಗಳನ್ನು ಎಲ್ಲಿಂದ ತಂದ್ಕೊಳ್ತೀರಿ, ಸಾಲಿನಿಂದ ಸಾಲಕ್ಕೆ ಎಷ್ಟು ಅಂತರ ಬಿಡ್ತೀರಿ, ಗಿಡದಿಂದ ಗಿಡಕ್ಕೆ ಹೇಗೆ ಇದು ಮಾಡ್ತೀರಿ? ಕರುಡಿ ಇಳ್ಬೇಕ್ರಿ, ಸಸಿ ಬೇರೆ ಕಡೆಗೆ ತಂದು ಕಿತ್ತಿಗೆ ಬಂದು ಹಚ್ಚಿ 4 ಅವರ್ ಅಡಿಗೆ ಒಂದು ಹಚ್ಬೇಕ್ರಿ, ಹಚ್ಚಿ ನೆಲ ಇದು ತೋಟ ಕಡ್ದು ಎಲ್ಲ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೊಂಡು ಎಕರೆಗೆ ಒಂದು 45 ಸಾವಿರ ರೂಪಾಯಿ ಸತು ಹಾಕ್ಬೇಕ್ರಿ, ಅದಕ್ಕೆ ಎಲ್ಲ ಖರ್ಚು ಭಾಳ ಬರ್ತವ್ರಿ ನಮಗೆ. ಇನ್ನು ರೋಗಗಳು ಕೀಟಗಳು ಕಂಡುಬರೋ ಸಹಜ, ಬಂದಾಗ ಏನು ಮಾಡ್ತೀರಿ ಮತ್ತು ಅವುಗಳ ನಿವಾರಣಾ ಕ್ರಮಕ್ಕಾಗಿ ಮುಂದಿನ ಹಂತ ಯಾರನ್ನ ಸಂಪರ್ಕ ಮಾಡ್ತಿರೋ ಹೇಗೆ ಇಲ್ಲರಿ ಸರ್? ಅದ್ರಾಗ ಗೊಬ್ಬರದಾಗ ಏನು ತಿಮ್ಮಟಿ ಯಾವುದನ್ನು ಆಗ ಕಲಿಸಿ ಅದ್ರ ಪಾತ್ರೆ ಮಾಡಿ ಅದ್ರ ಒಳಗ ಹಾಕಿದ್ರೆ ಆ ಹುಳ ಸಾಗಿತವ್ರ, ಅದರಿಂದ ಸ್ವಲ್ಪ ಭಾಳ ನಮಗೆ ಇದಾತತ್ರಿ, ಎಣ್ಣೆನ ಒಣಗಿಲ್ಲರಿ, ಅದಕ್ಕೆ ಒಂದು ತೊಡ ಹೊಡಿತೀವಿ ಎರಡು ತೊಡ ಹೊಡಿತೀವಿ ಆಗೈತೆ. ಮತ್ತು ಆಮೇಲೆ ಸತಿಮ್ಯಾಗ ಪಾತ್ರೆ ಮಾಡಿ ಎಣ್ಣೆ ಕಲಿಸಿ ಅದರ ಗುಳಿಗೆ ಪಳಿಗೆ ಹಾಕಿ ಬೆಳೆಸ್ಬೇಕ್ರಿ. ಸಹಜವಾಗಿ ಈ ಒಂದು ವರ್ಷದ ಬಾಳೆ ಬೆಳೆಗೆ ಎಷ್ಟು ಖರ್ಚು ಆಗ್ತದೆ ಮತ್ತು ಖರ್ಚನ್ನು ತೆಗೆದ ನಂತರ ಉಳಿಯುವಂಥ ಒಂದು ಆದಾಯ? ಎಕರೆಗೆ ಒಂದು 34 ಸಾವಿರ ರೂಪಾಯಿ ಬರ್ತವೆ ರೀ, ಅದು ಒಂದು 100,000 ರೂಪಾಯಿ ಅದು ಓದ್ತಾರೆ ಖರ್ಚು ಕೂತೈತೆ ಅಲ್ಲ, ನಮಗೆ ಒಂದು 50,000-40,000 ಕಂತಾರೆ. ಅಲ್ಲಿ ಕೊನೆಯ ಮಾರಾಟ ಸಂಪೂರ್ಣವಾಗಿ APMC ತೆಗೆದುಕೊಂಡು ಮಾರಾಟ ಮಾಡ್ತೀರ ಅಥವಾ ನೀವೇ ಏನಾದರೂ ಮಾರಾಟ ಮಾಡ್ತೀರ, ಎಲ್ಲಿ ಹೇಗೆ? ಸರ್ ಅವರೇ ತಮ್ಮ ತರಕಾರಿ ಅವ್ರ ತಗೊಂಡು ಅವರೇ ಕಳ್ಕೊಂಡು ಮಾರಾಟ ಮಾಡ್ಕೊಂತಾರೆ ಸರ್. ನಾವು ಕಳೆದ ಮೇಲೆ ನಾವು ಗಡ್ಡಿಗಿಟ್ಟರೆ ಅವ್ರು ಬಂದು ಒಯ್ದಿರ್ತಾರೆ, ಅವರು ಮಾಡ್ಕೊಂಡು ಹೋಗ್ತಾರೆ, ನಾವಂತೂ ಇಲ್ಲ. ತೂಕಕ್ಕೆ ಹಾಕ್ತೀರಿ ಎಲ್ಲವುದನ್ನು? ಇಲ್ಲರಿ ಸರ್, ಅವರೇ ಎಲ್ಲ ಕಡಿಗೆ ಮಾಡಿಬಿಟ್ಟು ನಾವು ತೂಕ ಪಾಕದೇನಿಲ್ಲ, ಅವ್ರು ತೂಕ ಮಾಡ್ಕೊಂತಾರೆ, ಅವರ ಕಂಟ್ರೋಲ್ ಮಾಡಿ ಕೊಟ್ಟು ಹೋಗ್ಬಿಟ್ಟು ಸರ್ ನಾವು ಒತ್ತೆ ಇಡ್ಬೇಕು, ಅವರು ಮಾರಾಟ ಮಾಡ್ಕೊಂತಾರೆ. ಹೇಗೆ ಅನಿಸುತ್ತೆ ನಾರಾಯಣಪ್ಪರ ಈ ಬಾಳೆ ನೆಲ್ಲು ಮತ್ತು ಈ ಮೆಣಸಿನ ಒಂದು ತೋಟದಿಂದ ತಮ್ಮ ಕೃಷಿ ಜೀವನ ಹೇಗೆ ಅನಿಸ್ತಾ ಇದೆ ತಮಗೆ? ಪಲ್ಲ ಪೇಶ ಮರಳಿ ಚೆನ್ನಾಗಿ ಬರ್ತ್ರಿ, ಭಾಳ ಇದು ಆಗೈತಿ ತಡವನ್ನು, ನಮಗೇನು ತೊಂದರೆ ಇಲ್ಲ ಈ ವರ್ಷ ಅಂತೂ ಒಂದು ಇದು ಇದು ಮಾಡ್ಕೊಂಬಂದ್ರೆ. ಈ ವರ್ಷ ಏನೇನು ನಾಟಕಿ ಮಾಡಿದ್ದೀರಿ, ಏನೇನು ಬೆಳೆಯನ್ನು ಬೆಳೆದಿದ್ದೀರಿ ತಾವು? ಇವಾಗ ಭಾಳ ತೋಟ ನೆಲ್ಲು ಮತ್ತು ಆಮೇಲೆ ಈ ಇದು ಮಿಷಿನ್ ಗಿಡ ಇಟ್ಟಿದ್ರಿ, ಎಲ್ಲ ಮಾರಾಟ ಮಾಡಿದ್ವಿ ಸರ್ ಈ ವರ್ಷ. ಒಟ್ಟಿನಿಂದ ಈ ವರ್ಷ ಎಷ್ಟು ಇಳುವರಿ ಬರ್ಬೋದು, ಆದಾಯವನ್ನು ಪಡೆದುಕೊಳ್ಬೋದು ಅಂತ ನಿರೀಕ್ಷೆ ಇದೆ? ಇಳುವರಿ ಎಕರೆಗೆ 30 ಚೀಲ 40 ಕ್ವಿಂಟಲ್ 30 ಕ್ವಿಂಟಲ್ 25 ಕ್ವಿಂಟಲ್ ಹಿಂಗೆ ಬಂದವ್ರಿ, ಭಾಳ ಕಡಿಮೆ ನಿಂತೆಲ್ಲ ಇದು ಬಡ ಬಂದವ್ರಿ ಸರ್. ಆಯಿತು ನಾರಾಯಣಪ್ಪರ, ಇದುವರೆಗೆ ತಮ್ಮ ಕೃಷಿ ಜೀವನದ ಅನುಭವದ ನುಡಿಗಳನ್ನು ನಮ್ಮ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧವರೇ, ಇದುವರೆಗೂ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ನೆವ್ವಾರ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ತರಕಾರಿ ಬೇಸಾಯ ಅನುಭವ ಕುರಿತು ಶ್ರೀಮತಿ ಜಿ ಗಂಗಮ್ಮ ಅವರೊಂದಿಗೆ ಸಂದರ್ಶನ. ರೈತ ಬಂಧುವರೇ, ತಮಗೆಲ್ಲ ಸ್ವಾಗತ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರ ಕಾರ್ಯಕ್ರಮಕ್ಕೆ. ಈ ದಿವಸ ನಾವು ರಾಮಸಾಗರದ ಕಣ್ವಿ ತಿಮ್ಲಾಪುರ ಗ್ರಾಮದ ಶ್ರೀಮತಿ ಜಿ ಗಂಗಮ್ಮ ಇವರು ಈ ತರಕಾರಿ ಬೆಳೆಗಳನ್ನು ಹೇಗೆ ಬೆಳೀತಾರೆ ಮತ್ತು ಈ ತರಕಾರಿ ಬೆಳೆಗಳನ್ನು ಮಾರಾಟವನ್ನು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನು ಮಾತನಾಡಿಸೋಣ, ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಗಂಗಮ್ಮ ಅವರೇ. ನಮಸ್ಕಾರ ಸರ್. ಗಂಗಮ್ಮ ಅವರೇ, ತಮ್ಮ ಪರಿಚಯ, ಮನೆಯಲ್ಲಿ ತಾವು ಎಷ್ಟು ಜನ ಇದ್ದೀರಿ, ಏನು ಕೆಲಸ ಮಾಡ್ತೀರಿ ಮತ್ತು ನಿಮ್ಮ ಮನೆಯವರು ಏನು ಮಾಡ್ತಾರೆ? ನಮ್ಮ ಮನೆಯವರು ನಾವು ಇದೇ ಕೆಲಸ ಮಾಡ್ತೀವಿ. ಒಬ್ಬ ಮಗ ಕಾಲೇಜ್ ಹೋಗ್ತದಾನ, ಇನ್ನೊಬ್ಬ ಪೆಟ್ರೋಲ್ ಬಂಕಿಗೆ ಹೋಗ್ತದಾನ ಸರ್. ನಾವಿಬ್ಬರು ಗಂಡ ಹೆಂಡತಿ ಇದೇ ಕೆಲಸ ಮಾಡ್ತೀವಿ ಸರ್. ಗಂಗಮ್ಮ ಅವರೇ, ತಮಗಿರುವಂಥ ಭೂಮಿ ಎಷ್ಟು ಮತ್ತು ಏನೇನು ಬೆಳೆಗಳು ಬೆಳಿತೀರಿ? ನಮ್ಮದು ಭೂಮಿ ಏನಿಲ್ಲ ಸರ್, ಇದನ್ನ ಬರೀ ಗುತ್ತಿಗೆ ಮಾಡ್ತೀವಿ. ಮಂದಿವು ಮೆಣಸಿನ ಗಿಡ ಹಾಕಿವಿ ಸರ್, 3 ವರ್ಷದಿಂದ ಹಾಕ್ತದೀವಿ. 1 ವರ್ಷ ಅಂದೆ ಲಾಭ ಬಂತು, ಈಗ 2 ವರ್ಷ ಆಯ್ತು ಬರೇ ಲಾಸ್ ಹಾಕತ್ರಿ ಸರ್. ಗಂಗಮ್ಮರ, ಈ ಭೂಮಿ ಇಲ್ದಿದ್ರು ಕೂಡ ಕೃಷಿ ವ್ಯವಸಾಯವನ್ನು ಮಾಡಬೇಕು, ಈ ವ್ಯವಸಾಯದಿಂದ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಸಾಗಿಸ್ಬೋದು ಅನ್ನುವಂಥ ಕನಸು, ಯೋಚನೆ, ಈ ಒಂದು ಆಲೋಚನೆ ಬಂದಿದ್ದೆ ಹೇಗೆ? ಏನಿಲ್ಲ ಸರ್, ಹಿಂಗೆ ಕೆಲಸಕ್ಕೆ ಹೋದರೆ 50-100 ಸಾಯಂಕಾಲ ತನಕ ಮಾಡಬೇಕು. ಭೂಮಿ ತಾಯಿ ನಂಬಿ ಮಾಡಿದ್ರೆ ಒಂದಿನ ಇಲ್ಲ ಒಂದಿನ ಕೊಟ್ಟೆ ಕೊಡ್ತಾಳಂಬ ನಂಬಿಕೆ ಮೇಲೇ ದುಡಿತಾ ಇದ್ದೀವಿ ಸರ್. ಅದೇ ನಮ್ಮದು ಜೀವನ, ಬೇರೆ ಏನೂ ಇಲ್ಲ. ಬೇರೊಬ್ಬರು ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ಮಾಡ್ತೀನಂದ್ರೆ 1 ವರ್ಷಕ್ಕೆ ಗುತ್ತಿಗೆಗೆ ಎಷ್ಟು ಕೊಡಬೇಕು ಮತ್ತು ಈ ಒಪ್ಪಂದ ಎಲ್ಲ ಹೇಗೆ ಅದು ಇರುತ್ತೆ? ಒಪ್ಪಂದ ಅಂದರೆ 1 ವರ್ಷಕ್ಕೆ 80,000 ಕಟ್ಸಿ ಸರ್. ಬೆಳೆಗೆ ಅಂದರೆ 1-2 ಬೆಳೆ ಬರ್ತೈತೆ ಅದರಲ್ಲಿ, ಇಲ್ಲಾಂದ್ರೆಗಿನ ಒಂದೇ ಬೇರೆ ಮೆಣಸಿನ ಬೆಳೆ ಅಂದರೆ ಒಂದೇ. ಈಗ ಅದು ಲಾಸ್ ಆಗೈತಂತ 2 ಬೆಳೆ ಹಾಕಿಂತೀವಿ ಸರ್. ಮೆಕ್ಕೆಜೋಳ ಹಾಕ್ಬೇಕಂತ ಡಿಸೈಡ್ ಮಾಡೀವಿ, ತಗೊಂಬರಕ್ಕೆ ಹೋಗ್ಯಾರ, ಬಳ್ಳಾರಿಗೆ ಹೋಗ್ಯಾರ ಬೀಜ ತಗೊಂಬರಕ್ಕೆ. ಇವತ್ತು ಅಷ್ಟೇ ಮೆಣಸಿನ ಗಿಡ ಅಂದರೆ 1 ಬೆಳೆ ವರ್ಷಕ್ಕೆ. ಮನೆಯವರು ಅವರು ಕೂಡ ಇದನ್ನೇ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಮನೇಲಿ ಏನಾದರೂ ಎತ್ತುಗಳು ಅಥವಾ ಟ್ರ್ಯಾಕ್ಟರ್ಗಳು ಇಂಥವೇನಾದರೂ ಇದಾವೆ ಹೇಗೆ? ಏನಿಲ್ಲ ಸರ್, ಎತ್ತುಗಳೆಲ್ಲ ಏನಿಲ್ಲ, ಒಂದು ಎಮ್ಮೆ ಮಾತ್ರ ಐತಿ ಮನೆಯಲ್ಲೇ ಇರ್ತದೆ. ಎತ್ತುಗಳು ಏನಿಲ್ಲ, ಎಲ್ಲ ಗಳೆವು ಆಳಿಟ್ಟೆ ಮಾಡಿಸ್ಬಿಡೋದು, ಅದ್ರಾಗ ಬಂದಷ್ಟು ಉಳಿಲ್ಬಿಡು, ನಮ್ಗಿನ್ನೇನು ಮಾಡೋದೈತಂತೆ. ಆ ಎತ್ತು ಇಲ್ಲ, ಏನೂ ಇಲ್ಲ. ಗಂಗಮ್ಮರಿ, ತರಕಾರಿ ಬೆಳೆಗಳನ್ನು ಬೆಳಿಬೇಕು, ಬೆಳೆಯೋದ್ರಿಂದ ಒಂದು ಇಳುವರಿಯನ್ನು ಆದಾಯವನ್ನು ನಾವು ಗಳಿಸ್ಕೊಳ್ಬಹುದು ಅನ್ನುವಂಥ ಆಲೋಚನೆ ಹೇಗೆ ಬಂತು? ದುಡ್ಡಿಗೆ ಎಲ್ಲವದು ಆಸೆ ಬರುತ್ತೆ ಸರ್. ಇದ್ಗ ಜೀವನ ದುಡಿಯಕ್ಕೆ ಹೋಗೋಕೆ ಆಗ್ತಾ ಇಲ್ಲ, ಅದಕ್ಕಾಗಿ ಏನಾರ ಮಾಡಿದ್ರೆ 50 ರೂಪಾಯಿ ಸಿಗಲ್ಲಿ 100 ರೂಪಾಯಿ ಸಿಗ್ತೈತಲ್ಲ, ನಮ್ಮ ವ್ಯವಹಾರ ನಾವು ಮಾಡ್ಕೋಬೇಕಲ್ಲ ಅಂತೇಳಿ ಬದ್ನೆ ಗಿಡ ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿಂಡಿವಿ ಸರ್. ನಾವು ಇಷ್ಟೊತ್ತಿನಾಗ ಎಲ್ಲ ಅರ್ದು ಒಂದಲ್ಲಿ ಕೂಡಿಟ್ಕೊಂತೀವಿ. ಬೆಳಗ್ಗೆ ರಾಮ್ ಸರ್ಕ್ ಹೋಗಿ ಮಾರ್ಕೊಂಬರ್ತೀವಿ, ಒಂದು 200-300 ರೂಪಾಯಿ ಸಿಗ್ತೈತೆ ಬೆಳಗ್ಗೆ ಹೋಗಿ 9 ಗಂಟೆ ಎಲ್ಲ ಮಾರ್ಕೊಂಬಂದ್ಬಿಡ್ತೀವಿ. ಅದೇ ನಮ್ಮದು ಜೀವನ. ಸಾಮಾನ್ಯವಾಗಿ ಮೆಣಸಿನ ಒಂದು ಬೆಳೆಯ ಬಗ್ಗೆ ಹೇಳಿ, ಹೇಗೆ ಹೊಲವನ್ನು ಸಜ್ಜು ಮಾಡ್ಕೊಳ್ತೀರಿ ಬೀಜವನ್ನು ಹಾಕೋದಕ್ಕಿಂತ ಪೂರ್ವದಲ್ಲಿ? ಎಲ್ಲ ಚೆನ್ನಾಗಿ ಬದುಕು ಮಾಡಿ ಹಾಕಿದರೂ ಚೆನ್ನಾಗಿ ಬರ್ತದೆ ಸರ್, ಅದು ಬಂದರೆ ಬರ್ತದೆ ಇಲ್ಲಾಂದರೂ ಹೇಳೋಕ್ಕಾಗಲ್ಲ. ಫಸ್ಟಿಗೆ ಚೆನ್ನಾಗಿ ಬರ್ತದೆ, ಆಮೇಲೆ ಮೊನ್ನೆ ಮಳೆ ಬಂದು ಎಲ್ಲ ಹೋಗ್ಬಿಡ್ತು. ನಮ್ಮದು ಬೇಸಿದ್ರೆ ಅದೃಷ್ಟ ಚೆನ್ನಾಗಿ ಬರ್ತದೆ ಸರ್, ಇಲ್ಲಾಂದರೆ ಅದು ಏನು ಮಾಡಿದರೂ ಬರತ್ತೇನೇ ಇಲ್ಲ. ಮೆಣಸಿನ ಗಿಡ ಭಾರಿ ಸುಮಾರು. ಈ ಹೊಲನ ಸಜ್ಜು ಮಾಡ್ಕೊಳ್ತಾರೆ, ಅಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಸಾಪ್ ಮಾಡ್ಕೊಳ್ಳೋದು, ಮತ್ತು ಗೊಬ್ಬರನ ಹಾಕೋದು, ಇದನ್ನೆಲ್ಲ ಹೇಗೆ ಮಾಡ್ತದೆ? ಅದೆಲ್ಲ ಗಂಡ್ಮಕ್ಕಳೇ ಸರ್ ಮಾಡೋದು. ನಾವೇನು ಸುಮ್ಮನೆ ಕಳೆ ತೆಗೆಯೋದು, ಸೊತ್ತು ಹಾಕಂದ್ರೆ ಹಾಕೋದು, ಅವ್ರು ಎಣ್ಣೆ ಹೊಡೆದ್ರೆ ನೀರು ಹಾಕೋದು, ಅಷ್ಟೇ ನಮ್ಮ ಕೆಲಸ. ಎಲ್ಲ ಗಂಡ್ಮಕ್ಕಳೇ ಮಾಡೋದು ಮನೆಯಲ್ಲಿ ಅವರು. ಗಂಗಮ್ಮರಿ, ಮೆಣಸಿನ ಒಂದು ಸಸಿಗಳನ್ನು ಹೇಗೆ ಬೀಜ ಚೆಲ್ತೀರೋ ಅಥವಾ ಅಗಿಗಳನ್ನು ಮಾಡಿಕೊಂಡು ಸಸಿಗಳನ್ನು ನಾಟಿ ಮಾಡಿದ್ರೆ ಹೇಗೆ ನಾಟಿ ಕ್ರಮ ಅನುಸರಿಸ್ತೀರಂತ? ಇಲ್ಲ ಸರ್, ಸಾಲು ಮಾಡಿ ಸಾಲಿಗೆ ಬೀಜ ಇಡ್ತೀವಿ, ಬೀಜ ಇಟ್ಟು ನೀರು ಮಾಡಿಬಿಡ್ತಾರೆ ಗಂಡ್ಮಕ್ಕಳು. ಆಮೇಲೆ ಅದು ನಾಟಿಗೆ ಕಾಣ್ಬೇಕಾದ್ರೆ 15 ದಿವಸ ಬೇಕು. ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ದೂರ ಆಗಿರ್ತತೆ, ಇಲ್ಲ ನೀರಿಗೆ ಕೊಚ್ಕೊಂಡು ಹೋದಲ್ಲಿ, ನಾಟ್ಲಾರ್ದಲ್ಲಿ, ಇದ್ದಲ್ಲಿ ಕಿತ್ತಿ ಇಲ್ಲದಲ್ಲಿ ಹಚ್ಕೊಳೋದು. ಒಟ್ಟನೆ ಒಟ್ಟ ಬೀಜನೇ ಹಾಕೋದು ಸರ್ ನಮ್ಮ ಕಡೆ ಎಲ್ಲ ಜಾಸ್ತಿ. ಬೀಜ ನೀನು ಅಂಗಡಿಯಿಂದ ತಂದ್ಕೊಳ್ತಾರೆ ಅಥವಾ ರೈತರ ಮನೆಯಲ್ಲೇನಾದರೂ ಹಳೆ ಬೀಜಗಳನ್ನು ಬಳಸ್ತಾರೆ ಹೇಗೆ? ಇಲ್ಲ ಸರ್, ಅವು ಬ್ಯಾಡ್ಗಿವೆ ಅಂತೇಳಿ ಮಾರೋರು ಇರ್ತಾರೆ, ಅವು ಬ್ಯಾಡ್ಗೆ ಮೆಣಸಿಕಾಯಿ ಅಂತ ಅವರು ಅಲ್ಲಿಂದ ತರ್ತಾರೆ, ಬೀಜದ್ದು ಏನೋ ಮಾಡಿ ಇಡ್ತಾರಂತಲ್ಲ ಆ ಥರ ತಗೊಂಬಂದು ಅಲ್ಲಿಂದ ನಾವು ಬೀಜ ಮಾಡ್ಕೊಂತೀವಿ. ಒಂದು ಸರಿ ಈ ಬೀಜವನ್ನು ಊರಬೇಕಾದ್ರೆ ಎಷ್ಟು ತೂಕದ ಬೀಜವನ್ನು ಊರ್ತೀರಿ ಮತ್ತು ಹೇಗೆ ಈ ಸಸಿಯನ್ನು ನಿರಂತರವಾಗಿ ಕಾಪಾಡ್ಕೊಂಡು ಹೋಗ್ತೀರಿ? ಎಕರೆಗೆ 10 ಕೆಜಿ ಮೆಣಸಿಕಾಯಿ ತಗೊಂಬಂದು ಬೀಜ ಮಾಡ್ತಾರೆ, ಅದರಲ್ಲಿ ಸಿಗೋದು 4 ಕೆಜಿ ಬೀಜ ಸಿಗ್ತಾವೆ. 1 ಎಕರೆ 4 ಕೆಜಿ ಬೀಜ ಇಡ್ತಾರೆ, ಊರ್ತಾರೆ ಅದರಲ್ಲಿ. ಈ ರೀತಿ 4 ಕೆಜಿ ಬೀಜ ಸರಾಸರಿಯಾಗಿ 1 ಕೆಜಿಗೆ ಎಷ್ಟು ರೇಟು, ಮತ್ತು ಒಟ್ಟು ಈ 4 ಕೆಜಿಗೆ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವಂಥದ್ದು ಅಥವಾ ರೈಜೋಬಿಯಮ್ ಇವನ್ನೆಲ್ಲ ಮಿಶ್ರ ಮಾಡುವಂಥದ್ದು ಇಂಥವೇನಾದರೂ ಮಾಡ್ತೀರಾ? ಎಲ್ಲ ಅವರೇ ಸರ್ ಗಂಡು ಮಕ್ಕಳೇ ಮಾಡ್ಕೊಂತಾರೆ. ನಾವೇನೋ ಬೀಜ ರೆಡಿ ಮಾಡಿ ಜಿನ್ನಕ್ಕೆ ಹಾಕ್ಸಿ ಬಂದ್ಬಿಡ್ತಾರೆ ಸರ್. 1 ಕೆಜಿ ಮೆಣಸಿನ್ಕಾಯಿ ತಗಂದ್ರೆ 280-300 ರೂಪಾಯಿ ಸಿಗ್ತಾವ್ರಿ, ಅವು 10 ಕೆಜಿ ಹೋಗ್ತಾವೆ ಒಂದು ಎಕರೆಗೆ, ಅವು ಆಗಾದ 4 ಕೆಜಿ ಬೀಜ ಆಗ್ತಾವೆ. ಯಾಕಂದರೆ ಭಾಳ ರೇಟ್ ಅಂತೇವು ಅವು, 1 ಎಕರೆ ಲೆಕ್ಕಕ್ಕೆ ತಗೊಂಬಂದಿಡ್ತೀವಿ. 30 ಕೆಜಿ 3 ಎಕರೆಗೆ, ಇಲ್ಲಾಂದ್ರೆ 2 ಎಕರೆಗೆ 20 ಕೆಜಿ ಹಂಗೆ ಇಡ್ತಾರೆ ಸರ್ ನಾವೆಲ್ಲ. ಒಂದೊಂದು ಬೀಜನ ಆಯ್ಕೆ ಮಾಡ್ಕೊಂಡು ಇಡ್ತೀರೋ ಅಥವಾ ಒಂದು ಇದರಲ್ಲಿ 4-5 ಬೀಜ ಇಡ್ತೀರೋ ಅಥವಾ ಹೇಗೆ? ಸುಮ್ಮನೆ ಒಂದು 3 ಬಳ್ಳಿಗೆ ಎಷ್ಟು ಬರ್ತಾವೆ ಅಷ್ಟು 2 ತಲ್ಲಿ 3 ತಲ್ಲಿ ಇಡೋದು, ಒಂದೊಂದೇನಂತೇನಿಲ್ಲ. ಈ ಸಸಿ ಮೊಳಕೆ ಹೊಡೆದು ಸಸಿಯಾಗಿ ಸಾಲು ಸಾಲು ಕಾಣೋದು, ಮತ್ತು ಕಂಡ ಆದ್ಮೇಲೆ ಅಲ್ಲಿ ಕಳೆ ನಿರ್ವಹಣೆ ಮಾಡೋದು, ನೀರನ್ನು ಹಾಯಿಸೋದು, ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಅದು 10 ದಿನ 15 ದಿವಸ ಬೇಕು ಸರ್ ಸಸಿ ಮೊಳಕೆ ಕಾಣಬೇಕಾದ್ರೆ. ಕಳೆ ತೆಗೆಯೋದು 1-20 ದಿವಸಕ್ಕೆ ಕಳೆ ತೆಗೆಯೋದು, ಆಮೇಲೆ ಅದು ಸ್ವಲ್ಪ ಸತ್ತು ಹಾಕಿ ಎಣ್ಣೆ ಹೊಡೆದ್ರೆ ಸ್ವಲ್ಪ ಹೈಟ್ ಆಗ್ತದೆ ಸರ್. ಅದನ್ನು 1.5-2 ತಿಂಗಳಿಗೆ ಕಿತ್ತಿ ಮತ್ತೆ ಇಲ್ದರಲ್ಲಿ ಎಲ್ಲ ಸಮನಾಗಿ ಹಂಚ್ಕೋಬೇಕು ಕೊಟ್ರನ್ನ, ಇಲ್ದಲ್ಲಿ 1-2 ಕಿತ್ತು ಹಚ್ಚಿದ್ರೆ ಅವಾಗ ಫುಲ್ ಆಗುತ್ತೆ ಹೊಲ ಎಲ್ಲ. ಇನ್ನು ನೀರು ಹರಿಸುವಂಥದ್ದು ಹೇಗೆ, ಡ್ರಿಪ್ ಮುಖಾಂತರ ಏನಾದರೂ ಮಾಡಿದ್ರು ಅಥವಾ ಕಾಲುವೆ ಮುಖಾಂತರ ಹರಿಸ್ತಿರೋ ಹೇಗೆ? ಇಲ್ಲ ಸರ್, ಸುಮ್ಮನೆ ಸಾಲಿನ ಲೆಕ್ಕನೇ ಹರಿಸೋದು, ಅದು ಒಬ್ಬರು ನೀರು ಮಾಡೋಕ್ಕಾಗಿ ನಿಂತ್ಕೊಂಬಿಡ್ತಾರೆ. ಡ್ರಿಪ್ ಅಂದರೆ ನೀರು ಮಾಡೋದಿರಲ್ಲ, ಇದಂದರೆ ದಿವಸ ನೀರು ಮಾಡ್ತಾನೆ ಇರೋದು, ಒಂದು ಆಳು ಬೇಕೇ ಬೇಕು ನೀರು ಮಾಡ, ಅದಕ್ಕಾಗಿ ಒಂದು ಆಳು ಬಿಟ್ಟುಬಿಡ್ತೀವಿ. ಇನ್ನು ಈ ಕಳೆ ಹೂ ಬರ್ತದೆ ಅಥವಾ ಈ ಸಸಿ ರೋಗಗಳು ಬರೋ ಸಹಜ, ಯಾವುದೇ ಒಂದು ಬೆಳೆ ಅಂದ್ಕೂಡನೆ ರೋಗಗಳು ಬರೋ ಸಹಜ, ಮತ್ತು ಕಳೆ ನಿರ್ವಹಣೆ ಹೇಗೆ ಮಾಡ್ತೀರಿ? ಕಳೆ ತೆಗೆಯೋದೆಲ್ಲ ನಾವೇ ಸರ್, ಎಣ್ಣೆ ಹೊಡೆಯೋದೆಲ್ಲ ಗಂಡು ಮಕ್ಕಳು. ರೋಗ ಬಂದಾಗ ಆ ರೋಗ ಈ ರೋಗ ಅಂತೇಳಿ ಎಣ್ಣೆ ಕಂಪ್ನಿಯವರು ಬರ್ತಾನೆ ಇರ್ತಾರೆ, ಅವ್ರು ನೋಡ್ಕೊಂಡು ಹೋದಾಗ ಆಮೇಲಿಂದ ತಗೊಡ್ತೀವಿ ಬಾಪ ಅಂತೇಳಿದ್ರೆ ತಗೊಂಬರ್ತೀವಿ, ಇಲ್ಲಾಂದ್ರೆ ಎಣ್ಣೆ ಅಂಗಡಿಯವ್ರನ್ನ ಕರ್ಕೊಂಬಂದು ತೋರಿಸ್ತೀವಿ, ಅವ್ರು ಏನಾಗೈತಿ ಇದಕ್ಕೆ ಎಂಥದ್ದು ಕೊಡ್ಬೇಕಂತ ಅವ್ರು ಕೊಡ್ತಾರೆ ಸರ್, ಅವಾಗ ಹೊಡಿತೀವಿ. ಒಂದು ಬೆಳೆಯನ್ನು ನಾವು ತೆಗಿಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಗಂಗಮ್ಮವ್ರೆ? ಅದು ಖರ್ಚು ಅಂದರೆ 1 ಲಕ್ಷ ರೂಪಾಯಿ ಮೇಲೆ ಬರ್ತದೆ ಸರ್ ಒಂದು ಬೆಳಿಗ್ಗೆ. ಲಾಭ ಸಿಕ್ಕರೆ 1-2 ಲಕ್ಷ ಸಿಗ್ತೈತೆ, ಇಲ್ಲಾಂದರೂ ಲಾಸ್ ಆದರೂ 1 ಲಕ್ಷ ಲಾಸ್ ಆಗುತ್ತೆ ಸರ್. 1 ಎಕರೆಗೆ 1 ಲಕ್ಷ ಲಾಸ್, ಬಂದ್ರಿಗಿನ 2 ಲಕ್ಷ ಲಾಭ. ಒಂದು ಸಾರಿ ನಾವು ಬೀಜವನ್ನು ಊರಿ ಸಕಾಲಕ್ಕೆ ನೀರನ್ನು ಮತ್ತು ಸರಿಯಾದ ಸಮಯಕ್ಕೆ ನಾವು ಬೇರೆ ಬೇರೆ ರೋಗಗಳ ಸಿಂಪರಣ ಕ್ರಮಗಳನ್ನು ಅನುಸರಿಸಿ ಆದ ನಂತರದಲ್ಲಿ ನಾವು ಈ ಕಾಯಿ ಬಿಟ್ಟಂಥ ಸಂದರ್ಭದಲ್ಲಿ ಹಸಿಮೆಣಸಿನಕಾಯಿಯನ್ನು ಮಾರಾಟ ಮಾಡ್ತೀರಿ ಅಥವಾ ಕಾಯಿಯನ್ನು ಪೂರ್ತಿಯಾಗಿ ಒಣಗಿಸ್ಬಿಟ್ಟು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡೋಗಿ ಮಾರಾಟ ಮಾಡ್ತೀರ ಹೇಗಂತ? ಇಲ್ಲ ಸರ್, ನಾವು ಹಸೆಕಾಯಿ ತೆಗಿಯಲ್ಲ, ಬರೇ ಹಣ್ಣಿಗೆ ಬಿಡ್ತೀವಿ. ಹಣ್ಣಾದಮೇಲೆ ಒಣಗ್ತಾವೆ ಗಿಡದಾಗಿ, ಅವಾಗ ಕಿತ್ಕೊಂಡೋಗಿ ಎಲ್ಲನ ಬಂಡಿಗೆ ಎಲ್ಲನ ಬೈಲಿದ್ದಲ್ಲಿ ತಾಡ್ಪಲ್ದಾಗ ಹಾಕಿ ಒಣಗಿಸಿ ಅವು ಚಲೋ ಕಾಯಿ ಬೇರೆ ಬಿಳಿಗಾಯಿ ಬೇರೆ ಬೇರೆ ಬೇರೆ ಆಳಿಟ್ಟು ಎಲ್ಲ ಆರಿಸಿ ಬ್ಯಾಡಿಗೆ ಇದು ಮಾರೋದಿಲ್ಲ, ಎಲ್ಲಿ ಮಾರೋದಿಲ್ಲ ನಾವು ಬ್ಯಾಡಿಗೆ ಅಂತೇಳಿ ಅಲ್ಲಿಗೆ ಇಕ್ಕೊಂಡು ಹೋದ್ರೆ ಚೆನ್ನಾಗಿ ರೇಟ್ ಸಿಗ್ತತೆ, ನಾವು ಇಟ್ಟಿದ್ದಕ್ಕೂ ಸಾರ್ಥಕ ಆತತೆ ಅಂತಂದು ಅಲ್ಲಿಗೆ ಜಾಸ್ತಿ ಮಾರೋದು ಸರ್. ಇಲ್ಲೆಲ್ಲಿ ಹೊರಗೆ ಮಾರಲ್ಲ ಡ್ರಿ. ಅಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ರೇಟಿನ ಪ್ರಕಾರ ಕೊಡ್ತೀರಾ ಅಥವಾ ನೀವು ಹೇಳಿದ ಪ್ರಕಾರ ರೇಟ್ ನಿಗದಿ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಅದೇ ರೇಟ್ ಮಾರ್ಕೆಟ್ ಏನು ಬರ್ತತೆ ಟೆಂಡರ್ ಫಾರಮ್ ಅಂತಾರ, ಅದು ಏನು ಬರ್ತತೆ ಅದೇ ರೇಟ್ ಸರ್, ನಾವೇನು ಕೊಡೋಕೆ ಹಾಕಲ್ಲ. ಸಹಜವಾಗಿ ಒಂದು ಸಾರಿ ನಾವು ಈ ಮೆಣಸಿನ ಬೆಳೆಯಿಂದ ಮಾರಾಟ ಮಾಡಿ ಎಲ್ಲ ಆದ ನಂತರ ಖರ್ಚು ವೆಚ್ಚಗಳು ತಗುಲೋದೆಷ್ಟು ಆ ಉಳಿಯುವಂಥ ಒಂದು ಆದಾಯ? ಫಸ್ಟ್ನೇ ವರ್ಷ ಸರ್ 3 ಎಕರೆ ಮೆಷಿನ್ ಗಿಡ ಇಟ್ಟಿದ್ವಿ, ಅದು 3 ಎಕರೆ 4.5 ಲಕ್ಷ ಆಗಿತ್ತು. ಅದ್ರಾಗ 1.5 ಲಕ್ಷ ರೂಪಾಯಿ ಖರ್ಚು ಬಂದಿತ್ತು, 1.5 ಲಕ್ಷ 2 ಲಕ್ಷ ಉಳಿದಿತ್ತು. ಹೋದ ವರ್ಷ 2 ಲಕ್ಷನೂ ಲಾಸ ಆಗ್ಬಿಟ್ಟೈತೆ ಸರ್, ಏನು ಬರಲೇ ಇಲ್ಲ. ಅದು ಹೋದ್ಮೇಲೆ ಮತ್ತೆ ಮೆಕ್ಕೆಜೋಳ ಹಾಕಿದ್ವಿ, ಅದು ಪರವಾಗಿಲ್ಲ, 1.5 ಲಕ್ಷ ರೂಪಾಯಿ ಆಯಿತು. ಅಲ್ಲಿಗೆ ಅಲ್ಲಿಗೆ ಖರ್ಚು ಸರಿ ಆಯಿತು. ಈ ವರ್ಷನೂ 1.5 ಲಕ್ಷ ಲಾಸ್ ಆಗಿದೆ ಸರ್, ಏನೂ ಬಂದಿಲ್ಲ. ಅದು ಇನ್ನೂ ಅರ್ಧಿಲ್ಲ, ಅರ್ಧ ಹಾಕಿದರೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸರ್. ಇಟ್ಟಿರೋದು 1.5 ಲಕ್ಷ ಇಟ್ಟಿವೆ ಅಮೌಂಟ್ ಈಗ. ಅದಕ್ಕೆ ಈ ಮೆಣಸಿನ ಬೆಳೆ ಅಲ್ದೇ ಮತ್ತಿನ್ನು ಏನೇನು ಬೆಳೆನೂ ಬೆಳಿತೀರಿ ತಾವು? ನಾವು ಈಗ ಭತ್ತ ಬೆಳಿತಿದ್ವಿ ಸರ್, ಈ ಸ್ವಲ್ಪ ಭತ್ತ ಏನು ಮಾಡಿಲ್ಲ. ಸೌತೆಕಾಯಿ ಹಾಕಿವಿ ಸರ್ 3 ಎಕರೆ, ಅಲ್ಲಿ ನಮ್ಮೂರಾಗ 1.5 ಎಕರೆ ಮಾಡಿವಿ. ಅದು ಯಾವ ಇಸು ಸೌತೆಕಾಯಿ ಅಂತಾರಲ್ಲ ಸರ್, ಅದನ್ನ ಹಾಕಿವಿ, ಇನ್ನೂ ಬಿಟ್ಟಿಲ್ಲ, ಈಗ ಹಾಕಿವಿ ಸರ್ ಅವ್ರನ್ನ. ಯಾಕೆ ಈ ಸೌತೆಯಲ್ಲಿ ಮಿಡಿ ಸೌತೆ ಅಂತೇಳಿ ಅದನ್ನ ಹಾಕಿದರೆ? ಅದು ಇಷ್ಟು ದಿನ ಮಾಡಿದ್ದಿಲ್ಲ, ಈಗ ಅವ್ರು ಬೇರೆಯವರು ಮಾಡೋಣ ಬರ್ರಿ ಅಂದ್ರೆ ಅವ್ರ ಜೊತೆ ಕಲ್ತು ಮಾಡಿವಿ. ಅವು ಇನ್ನೂ ಬಿಟ್ಟಿಲ್ಲ ಸರ್, ಇನ್ನು ಈಗ ಒಂದು 15 ದಿವಸ ಆಗೈತೆ ಅಷ್ಟೇ ಹಾಕಿ, ಇನ್ನೇನು ಭತ್ತ ಮಾಡಿಲ್ಲ ಸರ್, ನಾವೆಲ್ಲಿ ಮಾಡೇ ಇಲ್ಲ. ಈ ತಿನ್ನೋ ಸೌತೆಕಾಯಿನ ಬಿಟ್ಟು ಈ ಸರಿ ಈ ಮಿಡಿ ಸೌತೆ ಇದನ್ನು ಹಾಕ್ಲಿಕ್ಕೆ ಈ ಯೋಚನೆ ಐಡಿಯಾ ಕೊಟ್ಟದ್ದು ಯಾರು? ಹೇಗೆ ಈ ಮಿಡಿ ಸೌತೆ ಬೀಜನ ತಂದ್ಕೊಂಡ್ರೆ ಹೇಗೆ ಅದನ್ನು ನಾಟಿ ಕ್ರಮನ ಅನುಸರಿಸಿದೆ ಸರ್? ನಮ್ಮೂರಾಗ ಗುಡ್ಡದಾಗ ಕಳ್ಳಿಗಳು ಜಾಸ್ತಿ ಆಗ್ಬಿಟ್ಟು, ಹುಲಿಗಳು ಕಳ್ಳಿಗಳು ಏನೂ ಸಿಗ್ತಾ ಇಲ್ಲ, ಮೆಣಸಿನ್ಕಾಯಿ ಸಿಗ್ತಾ ಇಲ್ಲ, ಅಥವಾ ಮೆಕ್ಕೆಜೋಳ ಹಾಕಿದ್ರು ತಗೊಳಕ್ಕೆ ಆಗ್ತಾ ಇಲ್ಲ. ಇವಂದ್ರೆ ತಿನ್ನಂಗಿಲ್ಲ ಅಂತ ಇದನ್ನ ಹೋಗಿ ಮಾಡಿವಿ ಸರ್ ಅಲ್ಲಿ, ಇದಾದ್ರೆ ತಿನ್ನಲ್ಲ ಅಂತೇವು, ಅದಕ್ಕೆ ಔಟ್ರನ್ನ ಹಾಕಿ ಬಂದೀವಿ. ಈಗ ಇನ್ನ ಮೊನ್ನೆ ಹಾಕಿ ಸರ್, ಒಂದು 15 ದಿವಸ ಆಗೈತೆ ಅಷ್ಟೇ. ಗಂಗಮ್ಮ, ಈ ತರಕಾರಿ ಬೆಳೆಗಳನ್ನ ಬೆಳೆದು ಮಾರಾಟ ಮಾಡ್ಲಿಕ್ಕೆ ಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ತಾವು ಬೇರೆ ಬೇರೆ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಇಲ್ಲೇ ಸ್ಥಳೀಯವಾಗಿ ಮಾರುಕಟ್ಟೆ ಮಾಡಿದ್ರೆ ತಮಗೆ ಖರ್ಚು ಮತ್ತು ಅಲ್ಲಿಗೆ ತೆಗೆದುಕೊಂಡು ಹೋಗುವಂಥ ಸಮಯ ಉಳಿತಾಯ್ತಲ್ವಾ? ಅಲ್ಲಿ ಸ್ವಲ್ಪ ಇರ್ತದೆ ಸರ್, ಭಾಳ ಇರಲ್ಲ, ಒಂದೆರಡು ಸಲ ಇರ್ತಾವೆ. ಸ್ವಲ್ಪ ಜಾಸ್ತಿ ಮಾರಕ್ಕಾಗಲಿಲ್ಲ ಅಂದರೆ ಕಂಪ್ಲಿಗೆ ಹಾಕಿ ಬರ್ತಾರೆ, ಇಲ್ಲಾಂದರೆ ಸ್ವಲ್ಪ ಇದ್ರಲ್ಲೇ ರಾಮಸರದಾಗ ಮಾರಿಬಿಡ್ತೀವಿ ಸರ್, ಡ್ಯಾಡಿಕೆಂಡು ಊರಾಗ ಮಾರಿಬಿಡ್ತೀವಿ, ಒಂದಷ್ಟು ಲಾಭ ಸಿಗ್ತೈತೆ. ಅಲ್ಲಿ ಹೋದ್ರೆ ಕೆಜಿಗೆ 15 ರೂಪಾಯಿ 10 ರೂಪಾಯಿ ಸಿಗ್ತೈತೆ, ಇಲ್ಲಾಂದ್ರಿಗಿನ 30 ರೂಪಾಯಿ ಸಿಗ್ತೈತೆ. ನಮ್ಗೆ ಕೂಲಿ ಆಗ್ತತ ಅನ್ನೋದು ಇಲ್ಲೇ ಮಾರೋ ಸರ್. ಈ ಎಮ್ಮೆ ಸಾಕಾಣಿಕೆ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ? ಒಂದೇ ಐತೆ ಸರ್, ಮೊದಲಿಂದ ಒಂದಿತ್ತ, ಅದು ಒಂದನೇ ಜೋಪಾನ ಮಾಡ್ತಾನೆ ಇದೀವಿ ಹಂಗೆ. ಅದಕ್ಕೆ ಮೇಯ್ದಷ್ಟು ನಮಗೆ ಕೊಟ್ಟಷ್ಟು, ಎಮ್ಮೆನು ಭಾಳ ಇಲ್ಲ, ಎಲ್ಲ ತೆಗೆದ್ಬಿಟ್ಟು ಇದ್ದು ಸರ್ ಎರಡು ಕೊಟ್ಬಿಟ್ಟು ಮೇವಿಲ್ದಂಗೆ ಆಗ್ಬಿಡ್ತು. ಅಷ್ಟಕ್ಕೂ ನಮ್ಮ ಎಲ್ಲಿ ಗದ್ದೆಗಳಿಲ್ಲ, ಹೊಲಗಳು ಸ್ವಂತ, ಮೇವೊಂದು ಭಾರಿ ಕಷ್ಟ, ಹಂಗಾಗೆ ಕೊಟ್ಟು ಒಂದೇ ಉಳಿಸ್ಕೊಂಬಿಟ್ಟಿವಿ ಸರ್, ಏನಿಲ್ಲ ಮನೆ. ಇನ್ನು ಮನೆಯವರು ಕೂಡ ಇದರಲ್ಲೇ ತೊಡ್ಕೊಂಡಿದ್ರಿ ಅಂತ ಹೇಳಿದ್ರೆ, ಹಾಗೆ ನಮ್ಮ ಮಗ ಕೂಡ ಕಾಲೇಜು ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮಗ ಈ ರಜಾ ದಿನಗಳಲ್ಲಿ ಬಂದಾಗ ತಮಗೊಂದಿಷ್ಟು ಸಹಾಯ ಮಾಡೋದು ಅಥವಾ ತಾವು ಕೈಗೊಂಡಂತೆ ಕೃಷಿಯಲ್ಲಿ ತಾನು ಕೂಡ ಭಾಗವಹಿಸೋದು ಇಂಥದ್ದು ಏನಾದರೂ ಮಾಡ್ತಾನೆ ಹೇಗೆ? ಮಾಡ್ತಾರೆ ಸರ್, ಏನಾರ ಕೆಲಸ ಐತಪ್ಪ ಅಂದರೆ ಅವತ್ತು ಕಾಲೇಜನ್ನು ಬಿಟ್ಬಿಡ್ತಾರೆ, ಇಲ್ಲಾಂದರೆ ಆಯ್ತುವಾರ ದಿನ ರಜೆ ಇದ್ದರೂ ಬಂದು ಸಹಾಯ ಮಾಡ್ತಾರೆ, ಎಣ್ಣೆ ಹೊಡೆಯೋದಿದ್ರೆ ಕಳೆವಿದ್ರೆ ಬಿಟ್ಬಿಡ್ತಾರೆ ಸರ್ ಕಾಲೇಜು. ಅವರು ಬಂಕಿಗೆ ಹೋಗೋರು ಅವ್ರೂ ಬಿಡ್ತಾರೆ, ಇಲ್ಲ ಕೆಲಸ ಐತಪ್ಪ ಇವತ್ತು ಹೊಲ್ದಾಗಿಂದ ಅಂದರೆ ಆಯ್ತು ಬಿಡಮ್ಮ ಬರ್ತೀವಿ ಅಂತಂದು ಇಬ್ಬರು ಬಂದು ಮಾಡ್ತಾರೆ ಸರ್. ಅವ್ರು ಹೋದಾಗ ನಾವು ಮಾಡ್ಕೊಂತೀವಿ, ಆಳಿಟ್ಟು ಮಾಡಿಸ್ಕೊಂತೀವಿ. ಇನ್ನು ಸ್ವಲ್ಪ ಜಾಸ್ತಿ ಕೆಲಸ ಇದ್ದರೆ ಎಲ್ಲರೂ ನಮ್ಮ ಮನೆಯಲ್ಲೇ ಬರ್ತಾರೆ ಸರ್, ನಾಲ್ಕು ಇದ್ದೀವಿ, ನಾಲ್ಕು ಇರ್ತೀವಿ ಇಲ್ಲಿ. ಜಮೀನು ಇಲ್ಲದೆ ಇದ್ರೂ ಕೂಡ ಬೇರೊಬ್ಬರ ಜಮೀನು ತೆಗೆದುಕೊಂಡು ಆ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡುವಂಥ ಒಂದು ಭೂಮಿ ತಾಯಿ ಮೇಲಿನ ಅನನ್ಯ ಪ್ರೀತಿ ಮತ್ತು ಕೃಷಿ ಮೇಲಿನ ಎಲ್ಲಿಲ್ಲದ ಒಲವು ಎಲ್ಲ ಒಂದು ಕಡೆ ತಮ್ಮ ಬದುಕಿಗೆ ಸಾರ್ಥಕತೆಯನ್ನು ತಂದುಕೊಡುವಂಥ ಒಂದು ಚಟುವಟಿಕೆ ಆಗಿದೆ. ಆ ಮುಖೇನ ಜೀವನ ಹೇಗೆ ಸಾಕ್ತಾ ಇದೆ ಗಂಗಮ್ಮ ಅವರ? ಹಂಗೆ ಸರ್, ಕಷ್ಟ ಅನಿಸ್ತು, 1 ವರ್ಷ ಕಷ್ಟ ಅನಿಸ್ತೈತೆ, ಬೇಸ್ ಚೆನ್ನಾಗಿ ಸ್ವಲ್ಪ ಲಾಭ ಆದರೆ ಮಾಡಿದಕ್ಕೂ ಸಾರ್ಥಕ ಆಯಿತು, ಭೂಮಿ ತಾಯಿ ಕೊಟ್ಲು ಅನಿಸ್ತೈತೆ. ಹಿಂಗೆ ನಷ್ಟ ಆದರೆ ನಮ್ಮ ಜೀವನನೇ ಇಷ್ಟ ಆಯಿತು, ಆದರೂ ನಮಗೆ ಬಿಡಬೋದಕ್ಕಿಲ್ಲಲ್ಲ, ಮರಳಿ ಯತ್ನವ ಮಾಡೋ ಅನ್ನಂಗೆ ಅದನ್ನೇ ಮಾಡ್ತಾನೆ ಇರ್ಬೇಕು ನಮ್ದು ಇದೇ ಜೀವ ಅನ್ನೋದು. ಅದರಾಗೆ ಮಾಡೋದು ಸರ್, ಬೇಸರ ಮಾಡ್ಕೊಳೋದು ಮತ್ತು ಬಂದು ಮಾಡೋದು, ನಿರ್ವೇ ಇಲ್ಲ ಬಿಟ್ಟು ಹೋಗೋಷ್ಟು. ಏನು ಮನೆ ಭೂಮಿ ಇಲ್ಲ, ಬೇರೆ ಉದ್ಯೋಗ ಇಲ್ಲ ನಮಗೆ, ಬೇರೆ ದುಡಿಯಕ್ಕೆ ಹೋಗ್ಬೇಕಷ್ಟೇ 100 ರೂಪಾಯಿ ಕೂಲಿಗೆ. ಅದನ್ನು ಹೋಗ್ಲಾರ್ದ ಇದನ್ನೇ ಮಾಡಕತ್ತೀವಿ ಸರ್, ದೇವರು ಕೊಟ್ಟರೆ ಕೊಡ್ತಾನೆ ಅಂಬೋದೇ ನಂಬಿಕೆ. ಗಂಗಮ್ಮ, ಈ ಹಿಂದೆ ತಮಗೆ ಯಾವ ವರ್ಷ ಒಂದು ಒಳ್ಳೆ ಬೆಳೆ ಬಂದಿತ್ತು, ಒಳ್ಳೆ ರೇಟ್ ಸಿಕ್ಕಿತ್ತು, ಒಳ್ಳೆ ಆದಾಯ ಸಿಕ್ಕಿತ್ತು? ಈಗ 4 ವರ್ಷದ ಕೆಳಗೆ ಸಿಕ್ಕಿತ್ತು ಸರ್, ಈಗ 3 ವರ್ಷ ಪೂರ್ತಿ ಆಯ್ತಿಲ್ಲ.